ಇಂದಿನ ಕೃಷಿವಾಣಿ ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಗಿ ಬೇಸಾಯ ಈ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಜಯರಾಮಯ್ಯ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಡಾಕ್ಟರ್ ಜಯರಾಮಯ್ಯನವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ರಾಗಿ ಬೆಳೆಯ ವೈಜ್ಞಾನಿಕ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಆಗ್ಬಹುದು. ರಾಗಿ ತಿಂದವ ನಿರೋಗಿ ಅಂತಾರೆ. ಹೌದು. ರಾಗಿ ಬೆಳೆಯ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ? ರೈತ ಬಾಂಧವರೇ, ಇವತ್ತು ನಾವು ರಾಗಿ ಬೆಳೆಯ ಆಧುನಿಕ ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಗಿಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಪ್ರಮುಖ ಆಹಾರ ಬೆಳೆಯಾಗಿ ನಾವು ಇದನ್ನ ಬೆಳೀತಾ ಇದೀವಿ. ಇದರದ ವಿಶೇಷತೆ ಏನಪ್ಪಾ ಅಂದ್ರೆ, ಸ್ವಲ್ಪ ಕಡಿಮೆ ತೇವಾಂಶ ಇದ್ರೂ ಬರುತ್ತೆ, ಅಥವಾ ಯಾವುದೇ ಒಂಥರ ಬರಗಾಲ ಬಂದ್ರೆ, ಆನಂತರ ಮಳೆ ಬಂದ್ರೆ ಚೇತರಿಸಿಕೊಂಡು ನಮಗೆ ಹೊಲಸಾಗಿ ಬೆಳೀತಕ್ಕಂತ ಸಾಮರ್ಥ್ಯ ಇರತಕ್ಕಂತ ಒಂದು ಬೆಳೆ ಇದಾಗಿದೆ. ಇದಕ್ಕೆ ವಿಶೇಷತೆ, ರೋಗ ಮತ್ತು ಕೀಟಗಳ ಬಾಧೆ ಇತರೆ ಬೆಳೆಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಇದೆ. ಅದೇ ರೀತಿ ಖರ್ಚುನೂ ಸಹ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಕಡಿಮೆ ಖರ್ಚಿನಲ್ಲಿ ಇದನ್ನ ಬೆಳೆಯಬಹುದಾಗಿದೆ. ಎಂತಹ ಬರಕ್ಕೆ ತುತ್ತಾದ್ರೂ ಸಹ, ಬರಗಾಲಪ್ಪ ಈ ಸರಿ ಮಳೆನೇ ಸರಿಯಾಗಿ ನಡೆಸಿಲ್ಲ ಅಂದಾದ್ರೂ ಸಹ, ಕಾಳು ಬರಲಿಲ್ಲ ಅಂದ್ರೆ ಜಾನುವಾರುಗಳಿಗೆ ಹುಲ್ಲಂತೂ ಅದೇ ಆಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅದ್ರ ಜೊತೆಗೆ ಇದರಿಂದ ಸಾಕಷ್ಟು ಪದಾರ್ಥಗಳನ್ನ ಮಾಡಬಹುದು. ನಾವು ಅನ್ಕೊಂಡಿದೀವಿ ರಾಗಿ ಒಂದ್ ತಕ್ಷಣ ಮುದ್ದೆ ಅಷ್ಟೇ ನಾವು ಮಾಡ್ಕೊಂಡು ತಿನ್ನಕಾಗುತ್ತೆ ಅಂತ ಕೆಲವರ ಏನಾದ್ರೂ ಭಾವಿಸಿದ್ರೆ, ಮುದ್ದೆ ಜೊತೆಗೆ ನಾವು ರೊಟ್ಟಿ ಮಾಡಬಹುದು, ಕೇಕ್ ಮಾಡಬಹುದು, ಹಲ್ವಾ ಮಾಡಬಹುದು, ಬಿಸ್ಕೆಟ್ ಮಾಡಬಹುದು, ಚಕ್ಲಿ ಮಾಡಬಹುದು, ನೂಡಲ್ಸ್ ಮಾಡಬಹುದು, ಗಂಜಿ ಮಾಡಬಹುದು, ಅಂಬ್ಲಿ ಮಾಡಬಹುದು, ಮೊಳಕೆ ಕಾಳಿನಿಂದ ಸಣ್ಣ ಮಕ್ಕಳಿಗೆ ಆಹಾರ ತಯಾರಿಸಬಹುದು, ಹಾಗೂ ಇನ್ನು ಇತರ ನೂರಕ್ಕೂ ಹೆಚ್ಚು ಅತ್ಯಂತ ರುಚಿಕರವಾದ ಸ್ವಾದಿಷ್ಟವಾದ ಪದಾರ್ಥಗಳನ್ನ ಇದರಲ್ಲಿ ತಯಾರಿಸಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಇದನ್ನ ಎಲ್ಲಾ ವಯಸ್ಸಿನವರನ್ನು ಸಹ ತಿನ್ಲಿಕ್ಕೆ ಈ ಒಂದು ರಾಗಿ ಯೋಗ್ಯವಾಗಿದೆ. ಮತ್ತೊಂದು ಇದರ ವಿಶೇಷತೆ ಏನಪ್ಪ ರಾಗಿದು ಅಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಮಧುಮೇಹ ರೋಗ ಇರತಕ್ಕಂಥವ್ರು ರಾಗಿ ಮುದ್ದೆ ಊಟ ಮಾಡಿ, ರಾಗಿ ರೊಟ್ಟಿ ತಿನ್ನಿ ಅಂತ ಹೇಳ್ತಾರೆ. ಏನಕ್ಕೆ ಹೀಗೆ ಹೇಳ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ರಾಗಿ ನಮಗೆ ನಿಧಾನವಾಗಿ ಜೀರ್ಣ ಆಗುತ್ತೆ. ನಿಧಾನವಾಗಿ ಜೀರ್ಣ ಆದಾಗ ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ರಕ್ತಕ್ಕೆ ಹೋಗ್ತಕ್ಕಂಥದ್ದು ಸಹ ನಿಧಾನ ಆಗುತ್ತೆ. ಅದೇ ಸಕ್ಕರೆ ಕಾಯಿಲೆ ಇರೋರಿಗೆ ಬೇಕಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಇದನ್ನ ಸಕ್ಕರೆ ಕಾಯಿಲೆ ಇರೋರಿಗೆ ವಿಶೇಷವಾಗಿ ಡಾಕ್ಟರ್ನ ಸಹ ಶಿಫಾರಸು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಮಲಬದ್ಧತೆಯನ್ನು ಸಹ ಏನಂತ ಸಮಸ್ಯೆ ಆಗ್ಲಿಕ್ಕಿಲ್ಲ. ಹಾಗಾಗಿ ಇದನ್ನ ನಾವು ಈ ರಾಗಿ ಬೆಳೆಯಲ್ಲಿ ಪೋಷಕಾಂಶಗಳನ್ನ ನೋಡಿದ್ರೆ, ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಏನ್ ಹೇಳ್ತೀವಿ, 7.8% ಇದೆ. ಅದ್ರ ಜೊತೆಗೆ ಕೊಬ್ಬಿನ ಅಂಶ 1.3%, ಶರ್ಕರ ಪಿಷ್ಟಗಳು 76.32%, ಖನಿಜಾಂಶಗಳು 2.30%, ಇದು 100 ಗ್ರಾಂಗೆ 336 kcal ಶಕ್ತಿ ಸಾಮರ್ಥ್ಯವನ್ನು ಕೊಡ್ತಕ್ಕಂತ ಒಂದು ಸಾಮರ್ಥ್ಯ ಇದೆ. ನಾರಿನಾಂಶ 3.6% ನಾರಿನಾಂಶ ಇದೆ. ವಿಶೇಷವಾಗಿ ಕ್ಯಾಲ್ಸಿಯಂ, ರಾಗಿ ಅಂದ ತಕ್ಷಣ ಸುಣ್ಣದ ಅಂಶ ಜಾಸ್ತಿ ಇದೆ. ಸುಣ್ಣ 344 mg ಸುಣ್ಣ ಇದೆ 100 ಗ್ರಾಂಗೆ. ರಂಜಕ 280 mg ರಂಜಕ ಇದೆ. 146 mg ಮೆಗ್ನೀಷಿಯಂ ಇದೆ. 2.5 mg ಸತು ಇದೆ. 4.6 ಗ್ರಾಂ ಮೆಗ್ನೀಷಿಯಂ ಇದೆ. ಅದ್ರ ಜೊತೆಗೆ ಅಮೈನೋ ಆಮ್ಲಗಳಾದ ಥಯಾಮಿನ್, 0.42 ಥಯಾಮಿನ್ ಇದೆ. 1.30 ನಯಾಸಿನ್ ಇದೆ. 0.17 ರೈಬೋಫ್ಲೇವಿನ್ ಇದೆ. ಮತ್ತೆ ಫೋಲಿಕ್ ಆಮ್ಲ 34.7 mg ಇದೆ. ಅದ್ರ ಜೊತೆಗೆ ವಿಟಮಿನ್ ಎ ಮತ್ತು ಬಿ ಅನ್ನಾಂಗಗಳು ಸಹ ಇದರಲ್ಲಿದ್ದೇವೆ. ಅಂದ್ರೆ ನಾವ್ ಇದನ್ನ ನೋಡಿದಾಗ ಏನಪ್ಪ ನಮಗೆ ಗೊತ್ತಾಗುತ್ತೆ ಅಂದ್ರೆ, ರಾಗಿ ಒಂದು ಪರಿಪೂರ್ಣವಾದಂತ ಆಹಾರ, ಪೌಷ್ಟಿಕ ಭರಿತವಾದಂತ ಆಹಾರ. ಅದಕ್ಕೇನೆ ತಾವು ಮೊದಲಿಗೆ ಹೇಳಿದಂಗೆ, ರಾಗಿ ತಿಂದವನು ನಿರೋಗಿ. ರಾಗಿ ಬೆಳೆಯನ್ನ ಬೆಳೆಯೋದಕ್ಕೆ ಸೂಕ್ತವಾದಂತಹ ಹವಾಗುಣ ಯಾವುದು, ಮಣ್ಣು ಯಾವುದು, ಮತ್ತೆ ಕಾಲ ಯಾವುದು ಅಂತೀರಿ? ಸೂಕ್ತ ಹವಾಗುಣ, ಮಣ್ಣು ಮತ್ತು ಕಾಲವನ್ನ ನೋಡೋದಾದ್ರೆ, ವಿಶೇಷವಾಗಿ ವಿಸ್ತೀರ್ಣ ಎಲ್ಲೆಲ್ಲ ಬೆಳೀತಾರೆ ರಾಗಿ? ರಾಗಿ ಅಂತ ನಮ್ಮ ಭಾರತ ದೇಶದಲ್ಲೇನ, ಕರ್ನಾಟಕದಲ್ಲೇನ ಅಂತ ನಾವು ಅಂದ್ಕೊಂಡ್ರೆ ಅಲ್ಲ, ಭಾರತದ ಜೊತೆಗೆ ಆಫ್ರಿಕಾ ದೇಶ, ಶ್ರೀಲಂಕಾ ದೇಶ, ಮಲೇಷ್ಯಾ ದೇಶ, ಚೀನಾ ಮತ್ತು ಜಪಾನ್ ದೇಶಗಳಲ್ಲಿ ಇದನ್ನ ಬೆಳೀತಾ ಇದೀವಿ. ಭಾರತದಲ್ಲಿ ಸುಮಾರು 2.8 million ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಬೆಳೀತಾ ಇದ್ದು 3.4 million ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ನೋಡೋದಾದ್ರೆ, ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಒರಿಸ್ಸಾ, ಬಿಹಾರ, ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಇದನ್ನ ಬೆಳೀತಾರೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇದರ ವಿಸ್ತೀರ್ಣ ಹಾಗೂ ಉತ್ಪಾದನೆ ಜಾಸ್ತಿ ಇದೆ. 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಸುಮಾರು 17 ಲಕ್ಷ ಟನ್ನಷ್ಟು ರಾಗಿ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಇದರ ಸರಾಸರಿ ಇಳುವರಿ ಎಕರೆಗೆ ಸುಮಾರು 8 10 ಕ್ವಿಂಟಾಲ್ ಇಳುವರಿ ಇದೆ. ಹವಾಗುಣವನ್ನು ನೋಡೋದಾದ್ರೆ ಈ ಬೆಳೆ ವಿಶೇಷವಾಗಿ ಎಲ್ಲಾ ವಾತಾವರಣದಲ್ಲೂ ಬೆಳೀತಕ್ಕಂತ ಸಾಮರ್ಥ್ಯ ಇದೆ. ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಅತಿ ಹೆಚ್ಚಾಗಿ ಚೆನ್ನಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ಮಳೆಯಾಶ್ರಯದಲ್ಲಿ ಹೆಚ್ಚಿನ ವಿಸ್ತೀರ್ಣ ಇದೆ. ನಾವು ನೀರಾವರಿ ಮತ್ತು ಮಳೆಯಾಶ್ರಯವನ್ನು ಹೋಲಿಸಿದ್ರೆ ಮಳೆಯಾಶ್ರಯದಲ್ಲಿ ಇದರ ವಿಸ್ತೀರ್ಣ ಹೆಚ್ಚಾಗಿದೆ. 500 ರಿಂದ 1000 ಮಿಲಿಮೀಟರ್ ಮಳೆಯ ಎಲ್ಲಿ ಬೀಳುತ್ತೆ ಅಂತ ಅಷ್ಟೊಂದು ವ್ಯಾಪ್ತಿಯವರೆಗೂ ಸಹ ಈ ಬೆಳೆಯನ್ನು ಬೆಳಿಬಹುದಾಗಿದೆ. ಎಲ್ಲೆಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗುತ್ತೆ 500 ರಿಂದ 1000 ಕಡೆ ಹೋದಂಗೆಲ್ಲ ಸ್ವಲ್ಪ ನೀರಾವರಿ ಅಲ್ಲಿ ನಾಟಿ ಪದ್ಧತಿಯಲ್ಲೂ ಸಹ ಇದನ್ನ ಬೆಳಿಬಹುದು. ಅಥವಾ ಮಳೆಗಾಲದಲ್ಲೂ ಸಹ ನಾಟಿ ಪದ್ಧತಿಯಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ಮಣ್ಣನ್ನು ನೋಡೋದಾದ್ರೆ ಎಲ್ಲಾ ತರದ ಮಣ್ಣಿನಲ್ಲಿಯೂ ಸಹ ಬೆಳಿಬಹುದು. ಆದರೆ ನೀರು ಬಸಿದು ಹೋಗುವಂತ ಗೋಡು ಮಣ್ಣಿದ್ರೆ ಅತ್ಯಂತ ಚೆನ್ನಾಗಿ ಈ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಹಾಸನ ಜಿಲ್ಲೆಗೆ ಹೋಲಿಸಿದ್ರೆ ಇಲ್ಲಿ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು, ಮರಳು ಮಿಶ್ರಿತ ಕೆಂಪು ಮಣ್ಣು, ಸ್ವಲ್ಪ ಮರಳು ಮಿಶ್ರಿತ ಮಣ್ಣೆ ಎಲ್ಲ ಹೆಚ್ಚಿನ ಭಾಗದಲ್ಲಿ ಇರೋದ್ರಿಂದ ಅದು ಸಹ ಈ ಬೆಳೆಗಳಿಗೆ ಸೂಕ್ತ ಇದೆ. ಯಾಕಂದ್ರೆ ನೀರು ಬಸಿದು ಹೋಗುವಂತ ಸಾಮರ್ಥ್ಯ ಇದೆ. ಕಾಲವನ್ನ ನೋಡೋದಾದ್ರೆ ಯಾವ ಕಾಲದಲ್ಲಿ ಬೆಳಿಬಹುದಪ್ಪ ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ, ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲೂ ಸಹ ಈ ಬೆಳೆಯನ್ನ ಬೆಳಿಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ಆ ಕಾಲಕ್ಕನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯತೆಯನ್ನು ಒಂದು. ಯಾವ್ಯಾವ ಪ್ರಧಾನವಾದ ತಳಿಗಳಿದ್ದಾವೆ ರಾಗಿಯಲ್ಲಿ ಮತ್ತು ಈ ತಳಿಗಳ ವಿಶೇಷವಾದ ಗುಣಗಳೇನು ಅಂತ ಹೇಳ್ತೀರಿ? ಇದೇ ಬಹಳ ಪ್ರಮುಖ ವಿಚಾರ. ಸಾಮಾನ್ಯವಾಗಿ ರೈತರು ನಮಗೆ ಯಾವಾಗಲೇ ಸಂಪರ್ಕ ಮಾಡಿದ್ರೆ ಅಥವಾ ನಾನು ಇಲ್ಲೇ ರೈತರ ಜೊತೆ ಮಾತಾಡ್ತಾ ಹೋದಾಗಲೂ ಸಹ ತಳಿಗಳ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ಅವರು ಕೇಳ್ತಾರೆ. ತಮಗೆ ಗೊತ್ತಿರಲಿ, ರಾಗಿನಲ್ಲಿ 3 ವಿಧದ ತಳಿಗಳಿದ್ದಾವೆ. ದೀರ್ಘಾವಧಿ ತಳಿ, ಮಧ್ಯಮಾವಧಿ ತಳಿ ಮತ್ತು ಅಲ್ಪಾವಧಿ ತಳಿ. ಸೊ ಈ ತಳಿಗಳನ್ನ ಯಾವ್ಯಾವು ಯಾವ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೋಬೇಕು, ಅದರ ಸಾಮರ್ಥ್ಯ ಏನು, ಗುಣಲಕ್ಷಣಗಳೇನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಪ್ರಮುಖವಾಗಿ ದೀರ್ಘಾವಧಿ ತಳಿಗಳಂತಂದ್ರೆ 120 ರಿಂದ 130 ದಿನಕ್ಕೆ ಕಟಾವು ಬರ್ತವೆ ಇವು. ಅವುಗಳಲ್ಲಿ ಪ್ರಮುಖವಾದವು ಯಾವ್ದಪ್ಪ ಅಂದ್ರೆ MR1, MR6, L5 ಮತ್ತು IND8. ಇವು ದೀರ್ಘಾವಧಿ ತಳಿಗಳು, 120 ರಿಂದ 130 ದಿನಕ್ಕೆ ಕಟಾವಿಗೆ ಬರ್ತವೆ. ಈ ತಳಿಗಳನ್ನ ಜೂನ್ ಮತ್ತು ಜುಲೈನಲ್ಲಿ ಬಿತ್ತನೆ ಮಾಡಬೇಕು. ಉದ್ದವಾದ ಇಲುಕಲುಗಳನ್ನು ಹೊಂದಿದ್ದು ತುದಿಯಲ್ಲಿ ಒಳಕ್ಕೆ ಬಾಗಿರ್ತವೆ. ಈ ದೀರ್ಘಾವಧಿ ತಳಿಗಳನ್ನ ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಮುಂಗಾರು ಶುರುವಾದ ತಕ್ಷಣ ಹಾಕಬೇಕು. ಯಾಕಪ್ಪ ಅಂದ್ರೆ ಅವಧಿ ಜಾಸ್ತಿ ಇರೋದ್ರಿಂದ ಕೊನೆಗಾಲದಲ್ಲಿ ಏನಾದ್ರೂ ಮಳೆ ಕೈಕೊಟ್ರೆ ಕಾಳು ಕಟ್ಟುವಂಥದ್ದಲ್ಲಿ ಇದು ಮಳೆಯ ಅಭಾವಕ್ಕೆ ತುತ್ತಾಗುತ್ತೆ. ಆ ದೃಷ್ಟಿಯಿಂದ ಬೇಗನೆ ಬಿತ್ತನೆ ಮಾಡಬೇಕು. ದೀರ್ಘಾವಧಿ ತಳಿಗಳನ್ನ ಕಾಲಕ್ಕೆ ಬೇಗ ಬಿತ್ತನೆ ಮಾಡಲು ಬಹಳ ಅನುಕೂಲ ಆಗುತ್ತೆ. ಇದರ ಇಳುವರಿ ಸಾಮರ್ಥ್ಯ ಏನಪ್ಪಾ ಅಂದ್ರೆ ನೀರಾವರಿಯಲ್ಲಿ ಎಕರೆಗೆ 20 ಕ್ವಿಂಟಾಲ್ ಕಾಳು, ಉಷ್ಕಿನಲ್ಲಾದ್ರೆ 12 ಕ್ವಿಂಟಾಲ್ ಕಾಳನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಹುಲ್ಲು ಸುಮಾರು 3 ರಿಂದ 4 ಟನ್ ಹುಲ್ಲನ್ನು ಸಹ ನಾವು ಇದರಿಂದ ಪಡೆಯಬಹುದಾಗಿದೆ ಈ ತಳಿಗಳಿಂದ. MR1, MR6 ಅತ್ಯಂತ ಸೂಕ್ತವಾದಂತಹ ತಳಿಗಳು. ಅದೇ ರೀತಿ ನಾವು ಮಧ್ಯಮಾವಧಿ ತಳಿಗಳನ್ನು ನೋಡ್ತಾ ಹೋದ್ರೆ ಅವು 105 ರಿಂದ 120 ದಿನಕ್ಕೆ ಕಟಾವಿಗೆ ಬರ್ತವೆ. ಈ ಮಧ್ಯಮಾವಧಿ ತಳಿಗಳು ಯಾವಾಗ ಅವಧಿ ಸ್ವಲ್ಪ 15 ದಿನ ಕಡಿಮೆ ಆಯ್ತು, 15 ದಿನ ತಡವಾಗಿ ಬಿತ್ತನೆ ಮಾಡಬಹುದು. ಜೂನ್ ನಲ್ಲಿ ದೀರ್ಘಾವಧಿ ತಳಿಗಳನ್ನ ಬಿತ್ತನೆ ಮಾಡಿದ್ರೆ ಇವನ್ನ ಜುಲೈನಲ್ಲಿ ಸಹ ಬಿತ್ತನೆ ಮಾಡಬಹುದು. ಜುಲೈಯಿಂದ ಆಗಸ್ಟ್ ಮೊದಲನೇ ಪಾಕ್ಷಿಕದವರೆಗೆ ಇವನ್ನ ಬಿತ್ತನೆ ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖ ತಳಿಗಳು ಯಾವ್ದಪ್ಪ ಅಂದ್ರೆ KMR 301. KMR 301 ತಳಿಯನ್ನ ನಾವು ಮುಂಗಾರು ಮತ್ತು ಹಿಂಗಾರಿನಲ್ಲೂ ಬೆಳೆಯಬಹುದಾಗಿದೆ. 115 ರಿಂದ 118 ದಿನಕ್ಕೆ ಅದು ಕಟಾವಿಗೆ ಬರುತ್ತೆ. ಇನ್ನೊಂದು ನಿಮ್ಗೆಲ್ಲರಿಗೂ ತಿಳಿದಿರ್ತಕ್ಕಂತ ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಯಾವಾಗಲೂ ನಿಮಗೆ ಲಭ್ಯ ಇರತಕ್ಕಂಥದ್ದು ಅಂತಂದ್ರೆ KMR 301 ಜೊತೆಗೆ GPU 28. GPU 28 ಮುಂಗಾರಿನಲ್ಲಿ ವಿಶೇಷವಾಗಿ ಬೆಳೀತಕ್ಕಂಥ ತಳಿ. 110 ರಿಂದ 115 ದಿನ ಇದಕ್ಕೆ ಬೇಕಾಗುತ್ತೆ. ಇಲಿಕು ಮತ್ತು ಕುತ್ತಿಗೆ ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿಯನ್ನ ಸಹ ಇದು ಹೊಂದಿದೆ. ಮತ್ತೆ GPU 66 110 ರಿಂದ 115 ದಿನಕ್ಕೆ ಕಟಾವಿಗೆ ಬರುತ್ತೆ. ಇದು ಸಹ ಕುತ್ತಿಗೆ ಬೆಂಕಿ ರೋಗ ಮತ್ತು ಇಲುಕು ರೋಗವನ್ನು ನಿರೋಧಕ ಶಕ್ತಿಯನ್ನ ಸಹ ಹೊಂದಿದೆ. HR 911 115 ರಿಂದ 120 ದಿನಕ್ಕೆ ಕಟಾವಿಗೆ ಬರುತ್ತೆ. ಎತ್ತರವಾದ ತಳಿಯಾಗಿದೆ. ಮುಂಗಾರು ಮತ್ತು ಬೇಸಿಗೆಯಲ್ಲೂ ಸಹ ಇದನ್ನ ನಾವು ಬೆಳೆಯಬಹುದಾಗಿದೆ. ಮತ್ತೊಂದು ಪ್ರಮುಖವಾದಂತಹ ತಳಿ ಮಧ್ಯಮಾವಧಿನಲ್ಲಿ ಅಂದ್ರೆ ML 365. ಇದು ಸಹ ಬೆಂಕಿ ನಿರೋಧಕ ತಳಿಯಾಗಿದೆ. 105 ರಿಂದ 110 ದಿನಕ್ಕೆ ಕಟಾವಿಗೆ ಬರುತ್ತೆ. ಜುಲೈ ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಬಹುದು ಮತ್ತು ನಾವು ಇದನ್ನ ಬೇಸಿಗೆ ಕಾಲದಲ್ಲೂ ಸಹ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಅದರ ಜೊತೆಗೆ IND5 ಸಹ ಇದೇ ಗುಣಲಕ್ಷಣಗಳನ್ನ ಹೊಂದಿದೆ. ಈ ಎಲ್ಲಾ ತಳಿಗಳನ್ನ ಸಾಮಾನ್ಯವಾಗಿ ಈ ಮಧ್ಯಮಾವಧಿ ತಳಿಗಳನ್ನ ನಾನು ಈಗಾಗಲೇ ಹೇಳಿದಂಗೆ ಜುಲೈನಿಂದ ಆಗಸ್ಟ್ ವರೆಗೆ ಬಿತ್ತನೆ ಮಾಡಬಹುದು. ಇದರ ಇಳುವರಿ ಸಾಮರ್ಥ್ಯ ಅಂದ್ರೆ ನೀರಾವರಿಯಲ್ಲಾದ್ರೆ ಸುಮಾರು 15 ಕ್ವಿಂಟಾಲ್ ಎಕರೆಗೆ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. ಅದೇ ರೀತಿ ಖುಷ್ಕಿನಲ್ಲಾದ್ರೆ ಎಕರೆಗೆ 10 ಕ್ವಿಂಟಾಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ, ಸರಾಸರಿ ಆವರೇಜ್ ನಾನು ಹೇಳ್ತಾ ಇರೋದು, ಅದಕ್ಕೆ ಸಾಮರ್ಥ್ಯ ಇದೆ. ಹೆಚ್ಚಿನ ನಾವು ಅದಕ್ಕೆ ಆರೈಕೆಯನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಈ ತಳಿಗಳಿಗೆ ಇದೆ. ಮತ್ತು 3 ರಿಂದ 4 ಟನ್ ನಮಗೆ ಮೇವನ್ನು ಸಹ ಇದರಿಂದ ಬರುತ್ತೆ. ಕೊನೆಯದಾಗಿ ಅಲ್ಪಾವಧಿ ತಳಿಗಳು. ಅಲ್ಪಾವಧಿ ತಳಿಗಳಂದ್ರೆ ಬರೀ 3 ತಿಂಗಳಿಗೆ ನಿಮ್ಮ ಮನೇಲಿ ಕಾಳಿರ್ತಕ್ಕಂಥ ತಳಿಗಳು. 95 ರಿಂದ ನೂರು ದಿನ. ಈ ಅಲ್ಪಾವಳಿ ತಳಿಗಳನ್ನ ಯಾವಾಗ ನಾವು ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ನಮ್ಮ ಹಾಸನ ಭಾಗದ ರೈತರು ಸಾಮಾನ್ಯವಾಗಿ ಮೊದಲ ಬೆಳೆಯಾಗಿ ಆಲೂಗೆಡ್ಡೆಯನ್ನ ಬೆಳೀತಾರೆ. ಆಲೂಗೆಡ್ಡೆ ಬೆಳೆದ ನಂತರ ಅವರು ಮೆಕ್ಕೆಜೋಳ ಇತ್ಯಾದಿಗಳನ್ನ ಬೆಳೆಯೋದ್ರ ಬದಲು ರಾಗಿಯನ್ನು ಸಹ ಬೆಳಿಲಿಕ್ಕೆ ಅವಕಾಶ ಇದೆ ಈ ಅಲ್ಪಾವಧಿ ತಳಿಗಳು. ಯಾಕಂದ್ರೆ ಆಲ್ರೆಡಿ ಆಲೂಗೆಡ್ಡೆ ಸ್ವಲ್ಪ ಸಮಯವನ್ನ ಮುಂಗಾರಿನಲ್ಲಿ ತಗೊಂಡಿರುತ್ತೆ, ಹಾಗಾಗಿ ಇದನ್ನ ಆಗಸ್ಟ್ ಸೆಪ್ಟೆಂಬರ್ನಲ್ಲೂ ಸಹ ಈ ಅಲ್ಪಾವಧಿ ತಳಿಗಳನ್ನ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಪ್ರಮುಖವಾದಂತ ತಳಿಗಳು ಯಾವ್ದಪ್ಪ ಅಂದ್ರೆ ಜಿಪಿಯು 45, 95 100 ದಿನ, ಈ ಎಲ್ಲಾ ಕಾಲದಲ್ಲೂ ಸಹ ಇದನ್ನ ಬಿತ್ತನೆ ಮಾಡಬಹುದಾಗಿದೆ. ಬೆಂಕಿ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೊಂದಿದೆ. ಜಿಪಿಯು 48, 100 to 105 ದಿನ ಅಷ್ಟೇ. ಇದನ್ನು ಸಹ ಮುಂಗಾರು ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೆಯಬಹುದಾಗಿದೆ. ಜಿಪಿಯು 26, 100 to 105 ದಿನ, ಇದನ್ನು ಸಹ ಮುಂಗಾರು ಮತ್ತು ಬೇಸಿಗೆಯಲ್ಲಿ ಬೆಳಿಬಹುದು. ಇಂಡಾಫ್ 90, 95 to 105 ದಿನ, ಎಲ್ಲಾ ಕಾಲದಲ್ಲೂ ಬೆಳಿಲಿಕ್ಕೆ ಯೋಗ್ಯವಾಗಿದೆ. ಮತ್ತೆ KMR 304 ಬಹಳ ಅತ್ಯುತ್ತಮವಾದ ತಳಿ. KMR 204 100 to 105 ದಿನ ಕಟಾಗಿ ಬರುತ್ತೆ. ಮುಂಗಾರಿಗೆ ಅತ್ಯಂತ ಸೂಕ್ತವಾದಂತಹ ತಳಿ. ಅದರ ಜೊತೆಗೆ ಇತ್ತೀಚೆಗೆ ಬಿಡುಗಡೆ ಆದಂತ KMR 340 ಸಾಮಾನ್ಯವಾಗಿ ನೀವು ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ನೋಡಿರಬಹುದು, ಬಿಳಿ ರಾಗಿ. ಇದು ಬಿಳಿಯ ರಾಗಿ ಅಂದ್ರೆ ಊಟದ ಜೋಳ ಇದ್ದಂಗೆ ಇರುತ್ತೆ. ಬರೀ 95 to 100 ದಿನಕ್ಕೆ ಕಟಾವಿ ಬರ್ತಕ್ಕಂಥ ಸಾಮರ್ಥ್ಯ ಇದೆ. ಅದ್ರ ಜೊತೆಗೆ ಇದರ ಇಳುವರಿ ಸಾಮರ್ಥ್ಯ ತುಂಬಾ ಜಾಸ್ತಿ ಇದೆ. 20 ಕ್ವಿಂಟಲ್ ಎಕರೆಗೆ ಕೊಡ್ತಕ್ಕಂಥ ಇಳುವರಿ ಸಾಮರ್ಥ್ಯ ಇದೆ. ಕುಷ್ಕಿನಲ್ಲಿ ಆದ್ರೆ 15 ಕ್ವಿಂಟಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಇದೆ. KMR 630 ಅಂತ ಇನ್ನೊಂದು ತಳಿ ಇದೆ. ಇದನ್ನು ಸಹ ಬೆಂಕಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಯಾಂತ್ರೀಕೃತ ಕಟಾವಿಗೆ ಬಹಳ ಸೂಕ್ತವಾದಂತಹ ತಳಿಯಾಗಿದೆ. ಇದು ಸಹ ಇಳುವರಿ ಸಾಮರ್ಥ್ಯ ಅಷ್ಟೇ ಇದೆ. ಜಿಪಿಯು 45, 48 to 26 ಎಕರೆಗೆ 12 ಕ್ವಿಂಟಲ್ ನೀರಾವರಿಯಲ್ಲಿ ಕೊಟ್ರೆ ಒಂದು 8 to 10 ಕ್ವಿಂಟಲ್ ಕುಷ್ಕಿನಲ್ಲಿ ಕೊಡುತ್ತೆ, 2 to 3 ಟಿನ್ನು ಮೇವು ಕೊಡ್ತವೆ. ಇಂಡಾ 9, 204 ಒಂದು 15 ಕ್ವಿಂಟಲ್ ನೀರಾವರಿಯಲ್ಲಿ ಕೊಟ್ರೆ 10 ಕ್ವಿಂಟಲ್ ಕಾಳನ್ನ ನಮಗೆ ಕುಷ್ಕಿನಲ್ಲಿ ಕೊಡುತ್ತೆ. 3 to 4 ಟನ್ ಮೇವಿನ ಇಳುವರಿಯನ್ನ ನಾವು ಪಡಿಬಹುದಾಗಿದೆ. ಈ KMR 340, 60 ಏನಿದೆ ಅದು 20 ಕ್ವಿಂಟಲ್ ನೀರಾವರಿಯಲ್ಲಿ ಕೊಟ್ರೆ 15 ಕ್ವಿಂಟಲ್ ಕುಷ್ಕಿನಲ್ಲಿ ಕೊಡುತ್ತೆ, 4 ಟನ್ ಅಷ್ಟು ಮೇವನ್ನು ಸಹ ಪಡೆಯಬಹುದು. ಹೀಗೆ ತಳಿಗಳು, 3 ವಿಧವಾದಂತಹ ತಳಿಗಳನ್ನು ನಾವು ಬಹಳ ಸೂಕ್ತವಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಒಂದು ಎಕರೆಗೆ ಏನೆಲ್ಲ ಬೇಸಾಯ ಸಾಮಗ್ರಿಗಳು ಬೇಕಾಗ್ತವೆ ಅಂತೀರಿ? ಈಗ ನಾವು ತಳಿಗಳನ್ನು ಆಯ್ಕೆ ಮಾಡಿಕೊಂಡ ತಕ್ಷಣ ನಮಗೆ ಪ್ರಶ್ನೆ ಬರೋದಂದ್ರೆ ಎಷ್ಟು ಬೀಜ ತಗೋಬೇಕು, ಎಷ್ಟು ಎಕರೆ ಎಷ್ಟು ಬೀಜ ತಗೋಬೇಕು, ಏನು ಪರಿಕರಗಳನ್ನು ನಾವು ಜೋಡಿಸ್ಕೋಬೇಕು ಅನ್ನೋದು ರೈತರಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ. ಅದಕ್ಕೆ ನಾನು ಹೇಳೋದಾದ್ರೆ ನೀರಾವರಿನಲ್ಲಿ ಬಿತ್ತನೆ ಬೀಜ ನಮಗೆ ಒಂದು 2 kg ಬಿತ್ತನೆ ಬೀಜ ಎಕರೆಗೆ ಸಾಕಾಗುತ್ತೆ. ಎಕರೆಗೆ ನಾನು ಹೇಳ್ತಾ ಇದ್ದೀನಿ, ಎಕರೆಗೆ 2 kg ಬಿತ್ತನೆ ಬೀಜ, 4 ಟನ್ ಕೊಟ್ಟಿಗೆ ಗೊಬ್ಬರ, 150 ಗ್ರಾಂ ಬೀಜೋಪಚಾರ ಮಾಡಲಿಕ್ಕೆ ಅಜೋಸ್ಪೈರಲಂ, ಸಾರಜನಕ ರಂಜಕ ಪೊಟಾಷ್, ಇವೇನು ರಾಸಾಯನಿಕ ಗೊಬ್ಬರಗಳಂತ ಹೇಳ್ತೀವಿ, 40, 20 and 20 ಸಾರಜನಕ ರಂಜಕ ಮತ್ತು ಪೊಟಾಷ್ ಅನ್ನು ಒದಗಿಸತಕ್ಕಂತಹ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಸತ್ತು ಮತ್ತು ಬೋರಾಕ್ಸ್, 5 kg ಸತ್ತು ಎಕರೆಗೆ 4 kg ಬೋರಾಕ್ಸ್ ಅನ್ನು ನಾವು ಕೊಟ್ರೆ ಈ ನೀರಾವರಿ ಬೆಳೆಗೆ ಸೂಕ್ತ ಆಗುತ್ತೆ. ಅದೇ ರೀತಿ ನಾವು ಕುಷ್ಕಿಗೆ ಹೋದ್ರೆ ಕುಷ್ಕಿನಲ್ಲಿ ಎಕರೆಗೆ 5 kg ಬಿತ್ತನೆ ಬೀಜ ಬೇಕಾಗುತ್ತೆ, 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, 20, 16, 16 ಸಾರಜನಕ ರಂಜಕ ಪೊಟಾಷ್ ಒದಗಿಸ್ತಕ್ಕಂಥ ಗೊಬ್ಬರ, ಜೊತೆಗೆ 5 and 4 kg 5 kg ಸತ್ತು 4 kg ಬೋರಾಕ್ಸ್ ಅನ್ನು ಸಹ ಎಕರೆಗೆ ಈ ಒಂದು ಕುಷ್ಕಿ ಜಮೀನಿನಲ್ಲಿ ನಾವು ಕೊಡ್ತಕ್ಕಂಥದ್ದು. ನಾನಿಲ್ಲಿ ನಿಮಗೆ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ರೈತರು ನಮ್ಮ ಹಾಸನ ಭಾಗದಲ್ಲಿ ನನ್ನ ಅನುಭವಕ್ಕೆ ಬಂದಿರತಕ್ಕಂಥದ್ದು, ಈ ಕುಷ್ಕಿ ಜಮೀನಿನಲ್ಲಿ ವಿಶೇಷವಾಗಿ ಹೆಚ್ಚಿನ ವಿಸ್ತೀರ್ಣ ಇರೋದ್ರಿಂದ ಇಲ್ಲಿ ನೀವು ಬೀಜವನ್ನ ಎಕರೆಗೆ ಬೀಜ 5 kg ನಾವೇನು ಶಿಫಾರಸು ಮಾಡಿದೀವಿ, 10, 15 kg ಎಕರೆಗೆ ಬೀಜವನ್ನ ಬಳಸ್ತಾ ಇದ್ದೀರಾ, ಅವಾಗ ಸಸ್ಯಗಳ ಸಂಖ್ಯೆ ನಾವು ಕಾಪಾಡ್ಕೊಳಕಾಗೋದಿಲ್ಲ. ನೀರಿಗೆ, ಗಾಳಿಗೆ, ಬೆಳಕಿಗೆ, ಜಾಗಕ್ಕೆ, ಪೋಷಕಾಂಶಕ್ಕೆ ಗಿಡಗಳು ಪೈಪೋಟಿ ಹೊಂದಿ ಅದರ ಇಳುವರಿ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಹಾಗಾಗಿ ಎಕರೆಗೆ 5 kg ಆದ್ರೆ ಸಾಕು ಕುಷ್ಕಿ ಜಮೀನಲ್ಲಿ. ನಾವು ಶಿಫಾರಸಾದಂತಹ ರಾಸಾಯನಿಕ ಗೊಬ್ಬರಗಳನ್ನ ಹೇಳಿ ಅದನ್ನ ನಿಮ್ಗೆ ಯಾವ ರೀತಿ ಲೆಕ್ಕ ಹಾಕಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ, ನಮ್ಮ ವಿಶ್ವವಿದ್ಯಾನಿಲಯದಿಂದ ಒಂದು ಆಪ್ ಬಿಟ್ಟಿದೀವಿ, ಫಾರಂ ಕ್ಯಾಲ್ಕುಲೇಟರ್ ಅಂತ. ಇದು ನಿಮ್ಗೆ ಕನ್ನಡದಲ್ಲೂ ಸಹ ಲಭ್ಯ ಇದೆ. ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಫಾರಂ ಕ್ಯಾಲ್ಕುಲೇಟರ್ ಅಂತ ಹೇಳಿ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಈ ಶಿಫಾರಸು 40, 20, 20 ಅಂತ ಹೇಳಿ ಅಲ್ಲಿ ಕೇಳುತ್ತೆ ಎಷ್ಟು ಶಿಫಾರಸು ಅಂತ, ಅಷ್ಟು ಕೊಟ್ಟುಬಿಟ್ರೆ ನಿಮ್ಗೆ ಎಲ್ಲಾ ತರದ ಗೊಬ್ಬರಗಳು ನಿಮ್ಮಲ್ಲಿ ಏನೇನ್ ಲಭ್ಯ ಇದೆ ಎಲ್ಲ ಪರ್ಮುಟೇಷನ್ ಕಾಂಬಿನೇಷನ್ ಎಲ್ಲವನ್ನು ಅದಕ್ಕೆ ಲೆಕ್ಕ ಹಾಕ್ಬಿಟ್ಟು ಇದು ಯೂರಿಯಾ ಇದ್ರೆ ಇಷ್ಟು, ಪೊಟಾಷ್ ಇದ್ರೆ ಇಷ್ಟು, 17, 17 ಅಥವಾ 26 ಅಥವಾ DAP ಎಲ್ಲದಕ್ಕೂ ಲೆಕ್ಕ ಹಾಕಿ ಅದು ಇಷ್ಟಿಷ್ಟು ಕೊಡಿ ಅಂತ ಹೇಳಿ ಕೊಟ್ಬಿಡ್ತಾ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಕೊಟ್ಬಿಟ್ರೆ ಸಾಕು. ನೀರಾವರಿ ರಾಗಿಯ ಉತ್ಪಾದನಾ ತಾಂತ್ರಿಕತೆಗಳು, ಈ ಎರಡು ತರ ರಾಗಿಯನ್ನು ಬೆಳಿಬಹುದು ಅಂತ ಹೇಳಿದೆ ನಾನು, ಪ್ರಮುಖವಾಗಿ ನೀರಾವರಿ ಮತ್ತು ಕುಷ್ಕಿನಲ್ಲಿ. ವಿಶೇಷವಾಗಿ ನೀರಾವರಿನಲ್ಲಿ ಆದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನೀರಾವರಿ ಇರಲಿ ಅಥವಾ ಕುಷ್ಕಿ ಇರಲಿ, ಭೂಮಿ ಸಿದ್ಧತೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಬಿತ್ತನೆಗೆ 3-4 ವಾರಕ್ಕೆ ಮುಂಚೆ ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಮಣ್ಣಿನಲ್ಲಿ ಸೇರಿಸಬೇಕು. ಉಳುಮೆ ಮಾಡಿ ಸಮತಟ್ಟು ಮಾಡಿ ಹದ ಮಾಡ್ಕೋಬೇಕು. 2-3 ಬಾರಿ ಉಳುಮೆ ಮಾಡಿಕೊಂಡು ಮನೆ ಬಾರಿ ಉಳುಮೆ ಮಾಡಕ್ ಮುಂಚೆ ಕೊಟ್ಟಿಗೆ ಗೊಬ್ಬರ 3-4 ಟನ್ ಹಾಕಿಬಿಟ್ಟು ಒಗ್ಗಿಬಿಟ್ಟು ಎಲ್ಲ ನೀಟಾಗಿ ಕಲ್ಟಿವೇಟರ್ ಹಾಕಿ ಲೆವೆಲರ್ ಹಾಕಿ ಕಳೆ ಮತ್ತು ಯಾವುದೇ ಹಿಂದಿನ ಬೆಳೆಯ ಯಾವುದೇ ಉಳಿಕೆಗಳನ್ನ ಇಲ್ದಂಗೆ ನೀಟಾಗಿ ಭೂಮಿಯನ್ನ ರೆಡಿ ಮಾಡ್ಕೊಳ್ಳೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆಮೇಲೆ 2 ಕೆಜಿ ಬಿತ್ತನೆ ಬೀಜವನ್ನ 150 ಗ್ರಾಂ ಅಜೋಸ್ಪೈರ್ಲಮ್ ಜೈವಿಕ ಗೊಬ್ಬರದಿಂದ ಲೇಪನ ಮಾಡಬೇಕು. ಏನೋ ಈ ಸಸಿ ಮಡಿ ಮಾಡಬೇಕು ನೀರಾವರಿಗಾದ್ರೆ. ಈ ಸಸಿ ಮಡಿ ತಯಾರಿಸಬೇಕಾದ್ರೆ 1.5 ಗುಂಟೆ ಪ್ರದೇಶದಲ್ಲಿ ಎಕರೆಗೆ 25 ಅಡಿ ಉದ್ದ 4 ಅಡಿ ಅಗಲ ಮತ್ತು 4 ಅಂಗಲ ಎತ್ತರದ 15 ಸಸಿ ಮಡಿ ಮಾಡಿಕೊಂಡು 3 ಅಂಗಲ ಸಾಲಿನಲ್ಲಿ ಬಿತ್ತನೆ ಮಾಡಬೇಕು. 1 ಸಸಿ ಮಡಿಗೆ 50 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರ, 7.5 ಕಿಲೋಗ್ರಾಂ ಅಮೋನಿಯಂ ಸಲ್ಫೇಟು, 15 ಕಿಲೋಗ್ರಾಂ ಸೂಪರ್ ಫಾಸ್ಫೇಟು ಮತ್ತು 7.5 ಕಿಲೋಗ್ರಾಂ MOP ಜೊತೆಗೆ 750 ಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಪ್ರತಿ ಮಡಿಗೆ ಬೆರೆಸಿದ್ರೆ ಬಹಳ ಚೆನ್ನಾಗಿ ಸಸಿ ಮಡಿ ಸದೃಢವಾಗಿ ಬರುತ್ತೆ. ಬಿತ್ತಿದ ಸಸಿಗಳನ್ನು ಪುಡಿ ಮಣ್ಣು ಅಥವಾ ಪುಡಿಯಾದ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರದಿಂದ ಮುಚ್ಚಬೇಕು. ಪ್ರತಿದಿನ ಸಾಯಂಕಾಲ ಸ್ವಲ್ಪ ನೀರನ್ನ ಹಾಕ್ತಾ ಇರಬೇಕು. 10-12 ದಿನಗಳ ನಂತರ 4 ಕೆಜಿ ಯೂರಿಯಾವನ್ನ 15 ಸಸಿ ಮಡಿಗಳಿಗೆ ಸಮನಾಗಿ ಕೊಡಬೇಕು. ಓಕೆ, ನಿಮ್ಮೆಲ್ಲರಿಗೂ ಒಂದು ಗಾದೆ ಮಾತು ಗೊತ್ತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಹಾಗಾಗಿ ನಾನು ಈಗ ಹೇಳಿದಂತ ಎಲ್ಲಾ ಒಂದು ವಿಧಾನವನ್ನ ಬಳಸಿ ನೀವು ಸಸಿ ಮಡಿಯನ್ನ ಬೆಳೆದಿದ್ದೆ ಆದ್ರೆ ಸದೃಢವಾದಂತ ಸಸಿಗಳು ಬರುತ್ತೆ. ಸದೃಢವಾದಂತ ಸಸಿಗಳನ್ನ ನೀವು ಯಾವಾಗ ತರ್ತೀರಾ? ಮುಖ್ಯ ಭೂಮಿನಲ್ಲಿ ನಾಟಿ ಮಾಡಿದ್ರೆ ಅವು ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ನಮ್ಮ ಹಾಸನ ಜಿಲ್ಲೆಯ ರೈತ ಬಾಂಧವರು ಒಂದು ತಪ್ಪನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸುಮಾರು 25-30 ದಿನ ಆದ್ರೂ ಸಸಿ ಮಡಿಯಿಂದ ಸಸಿಗಳನ್ನ ಕಿತ್ತು ಮುಖ್ಯ ಭೂಮಿಗೆ ನಾಟಿ ಮಾಡಲ್ಲ. ಎಷ್ಟು ಕಡಿಮೆ ವಯಸ್ಸಿನ ಸಸಿ ನಾಟಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಅವು ನಮ್ಗೆ ಇಳುವರಿಯನ್ನ ಕೊಡ್ತಕ್ಕಂಥ ಸಾಮರ್ಥ್ಯ, ತೆಂಡೆ ಹೊಡಿತಕ್ಕಂತ ಸಾಮರ್ಥ್ಯ ಇದೆ, ಇದು ನಿಮಗೆ ತಿಳಿದಿರಲಿ. ಅಲ್ಪಾವಧಿ ತಳಿಗಳಾದ್ರೆ 18-20 ದಿನದ ಸಸಿಗಳನ್ನ ನಾವು ಸಸಿ ಮಡಿಯಿಂದ ಕಿತ್ತು ನಾಟಿ ಮಾಡಬೇಕು. ಮಧ್ಯಮಾವಧಿ ಹಾಗೂ ದೀರ್ಘಾವಧಿ ತಳಿಗಳಾದ್ರೆ 20-22 ದಿನದ ಸಸಿಗಳನ್ನ ನಾವು ನಾಟಿ ಮಾಡಬೇಕು. 9 ಅಂಗಲ ಸಾಲುಗಳಲ್ಲಿ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡಬೇಕು. ಫಲವತ್ತಾದ ಜಮೀನಿನಲ್ಲಿ ಸಸಿಯಿಂದ ಸಸಿಗೆ 6 ಅಂಗಲ ಇರಬೇಕು. ಕಡಿಮೆ ಫಲವತ್ತಾದ ಜಮೀನಿನಲ್ಲಿ 4 ಅಂಗಲ ಸಸಿಯಿಂದ ಸಸಿಗೆ ಇರಬೇಕು. ಅಂದ್ರೆ ಪ್ರತಿ ಗುಣಿಗೆ 2-3 ಸಸಿಯನ್ನ ನಾವು ನಾಟಿ ಮಾಡಿದ್ರೆ ಸಾಕು. ನಾಟಿಯ ಸಮಯದಲ್ಲಿ ನಾವೇನ್ ಹೇಳ್ತೀವಿ ಶಿಫಾರಸು, ನಾವೇನ್ ಹೇಳ್ತೀವಿ 40-20-20 ಸಾರಜನಕ ರಂಜಕ ಪೊಟಾಷ್ ಏನಿದ್ರೆ ಅದರಲ್ಲಿ 20-20-20 ಸಾರಜನಕನ ಉಳಿಸಿಕೊಂಡು ಉಳಿದಿದ್ದನ್ನ ನಾವು ಪೂರ್ತಿ ನಾಟಿ ಸಮಯದಲ್ಲಿ ನಾವು ಮಣ್ಣಿಗೆ ಸೇರಿಸಬೇಕು. ಇಷ್ಟು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಮಗೆ ಕಾಣ್ತಕ್ಕಂಥದ್ದು ಗೊಬ್ಬರ ಹಾಕಿದ ತಕ್ಷಣ ಬರೋದೇನು? ಕಳೆಗಳು. ಕಳೆಗಳ ಹತೋಟಿಗೆ ಈ ಬೆಳೆಯಲ್ಲೂ ಸಹ ಕಳೆನಾಶಕ ಉಪಯೋಗಿಸಲಿಕ್ಕೆ ಅವಕಾಶ ಇದೆ. ಕಳೆಗಳ ಹತೋಟಿಗೆ ನಾಟಿಯಾದ ದಿನ ಅಥವಾ ಮಾರನೇ ದಿನ ಎಕರೆಗೆ 0.6 ಲೀಟರ್ ಬುಟಾಕ್ಲೋರ್ 50 ECN 30 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಥವಾ ತೆಳುವಾಗೇನ ನೀರು ನಿಂತಿದೆ ಇನ್ನೂ ಅಂತಂದ್ರೆ 30 ಕೆಜಿ ಮರಳಿನಲ್ಲಿ ಮಿಶ್ರಣ ಮಾಡಿ ಎರಚಿಬಿಟ್ರೆ ಆಯ್ತು. ಅಥವಾ ಎಕರೆಗೆ 170 ಮಿಲಿಲೀಟರ್ ಆಕ್ಸಿಫ್ಲೋರಫೆನ್ 23.5 ECN 300 ಲೀಟರ್ನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರು ನಿಂತಿರಬಾರದು, ಯಾವುದೇ ಕಾರಣಕ್ಕೆ ಜಾಸ್ತಿ ನೀರು ನಿಂತಿರಬಾರದು. 3-4 ದಿನ ನೀರು ಆಯಿಸಬಾರದು ಕಳೆನಾಶಕ ಹಾಕಿದ್ಮೇಲೆ. ಮತ್ತೆ ತುಳಿದಾಡಬಾರದು, ಈ ಸಮಯದಲ್ಲಿ ಮಳೆ ಬಂದ್ರೆ ಕಳೆನಾಶಕ ಅಷ್ಟು ಪರಿಣಾಮಕಾರಿ ಆಗಲ್ಲ. ನಾಟಿಯಾದ 15-20 ದಿನಗಳೊಳಗೆ ಎಕರೆಗೆ 0.5 ಕಿಲೋಗ್ರಾಂ 240 ಸೋಡಿಯಂ 80% 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬಹುದು. ಇದು ಕಳೆನಾಶಕ ಉಪಯೋಗಿಸ್ಲಿಕ್ಕಿರ್ತಕ್ಕಂಥ ಅವಕಾಶ. ಆದ್ರೆ ರೈತ ಬಾಂಧವರೇ, ಮಣ್ಣಿಗೆ ನಾವು ರೋಗನಾಶಕ ಕೀಟನಾಶಕ ಆದ್ರೆ ಬೆಳೆ ಮೇಲೆ ಹೊಡಿತೀವಿ, ಕಳೆನಾಶಕ ಆದ್ರೆ ನಾವು ಭೂಮಿ ಮೇಲೆ ಭೂಮಿ ತಾಯಿಗೆ ಹಾಕ್ತೀವಿ. ಆದಷ್ಟು ಇದನ್ನ ನಾವು ಮಾಡದೆ ತಂತ್ರೀಕೃತವಾಗಿ ಕಳೆಗಳನ್ನು ಹತೋಟಿ ಮಾಡೋದು ಬಹಳ ಮುಖ್ಯ. 15-20 ದಿನಗಳ ನಾಟಿ ಆದ ಮೇಲೆ 12-18 ದಿನ ಅಂತ ಇಟ್ಕೊಳ್ಳಿ, 12-18 ದಿನದಲ್ಲಿ ಆದ್ಮೇಲೆ 2-3 ಬಾರಿ 10 ದಿನಕ್ಕೊಂದ್ಸಾರಿ ಅಂತರ ಬೇಸಾಯ ಮಾಡ್ಕೊಂಡ್ಬಿಟ್ರೆ ಅದಕ್ಕಿಂತ ಒಳ್ಳೆ ಕೆಲಸ ಇನ್ನೊಂದಿಲ್ಲ. ಅಂತರ ಬೇಸಾಯ ಮಾಡಿದಾಗ ನಿಮ್ಗೆ ತೆಂಡೆ ಚೆನ್ನಾಗಿ ಬರುತ್ತೆ, ಕಳೆಗಳನ್ನು ಸಹ ನಮ್ಗೆ ಬರೋದು ಸಹ ಕಡಿಮೆ ಆಗುತ್ತೆ. ಕಳೆನಾಶಕದ ಅವಶ್ಯಕತೆ ಇಲ್ಲ ಸೈಮಿ ಸರಿಯಾಗಿ ಅಂತರ ಬೇಸಾಯ ಮಾಡಿದ್ರೆ. ಮರಳು ಮಿಶ್ರಿತ ಭೂಮಿ ಆದ್ರೆ ವಾರಕ್ಕೊಂದ್ಸರಿ, ಕಪ್ಪು ಮಣ್ಣಾದ್ರೆ 15 ದಿನಕ್ಕೊಂದ್ಸರಿ ನೋಡ್ಬಿಟ್ಟು ಅದವರಿತು ನೀರನ್ನ ಕೊಡಬೇಕು. ನಾಟಿ ಮಾಡಿದ 30 ದಿನಗಳ ನಂತರ ಉಳಿದ 20 ಕೆಜಿ ಸಾರಜನಕ ಏನೈತೆ ಅದನ್ನ ಮೇಲ್ಗೊಬ್ಬರವಾಗಿ ನಾವು ಕೊಟ್ರೆ ಸಾಕು. ಖುಷ್ಕಿ ರಾಗಿ ಇದೇ ಬಹಳ ಪ್ರಧಾನವಾದ ಪ್ರದೇಶದಲ್ಲಿರುವಂತಹ ಬೆಳೆ ಅಂತ ಹೇಳಿದ್ರೆ, ಹೌದು, ಮಳೆ ಆಶ್ರಿತ ಬೆಳೆಗಾರರು ಬಹಳ ಪ್ರೀತಿಯಿಂದ ಬೆಳೆಯುವಂತಹ ಧಾನ್ಯ ಅಂದ್ರೆ ರಾಗಿ. ಖುಷ್ಕಿ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ಹೇಳಿ ಸರ್. ಇತ್ತೀಚಿನ ದಿನಗಳಲ್ಲಿ ರಾಗಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ, ಯಾಕಂದ್ರೆ ಮಾರುಕಟ್ಟೆಯಲ್ಲೂ ಸಹ ಅಷ್ಟೇ ಬೇಡಿಕೆ ಇದೆ. ಮತ್ತೆ ಇದು ಎಲ್ಲಾ ವರ್ಗದವರು ತಿನ್ಬಹುದು ಅಂತ ನಾನು ಮೊದಲೇನೆ ಹೇಳಿದೀನಿ. ಹಾಗಾಗಿ ನಾವು ಕುಷ್ಕಿ ಜಮೀನಲ್ಲಿ ಹೆಚ್ಚು ವಿಸ್ತೀರ್ಣ ಇರೋದ್ರಿಂದ ಅದರ ಉತ್ಪಾದನಾ ತಾಂತ್ರಿಕತೆಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಬಿತ್ತನೆಗೆ 3-4 ವಾರ ಮುಂಚೆ ನಾನು ಈಗ ಹೇಳಿದಂಗೆ 3-4 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕೊಂಡು ಭೂಮಿ ಸಿದ್ಧತೆ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೋಬೇಕು. ಎಕರೆಗೆ ಶಿಫಾರಸಾದ 5 ಕೆಜಿ ಬಿತ್ತನೆ ಬೀಜ ನಾನು ಮತ್ತೊಮ್ಮೆ ಒತ್ತಿ ಹೇಳ್ತೀನಿ ನಿಮ್ಗೆ, ಎಕರೆಗೆ 5 ಕೆಜಿ ಬಿತ್ತನೆ ಬೀಜ, 5 ಕೆಜಿ ಬಿತ್ತನೆ ಬೀಜ, 5 ಕೆಜಿ ಬಿತ್ತನೆ ಬೀಜವನ್ನ 13 ಗ್ರಾಂ ಸತುವಿನ ಸಲ್ಫೇಟಿನ ಜೊತೆ ಉಪಚಾರ ಮಾಡಿ ಲಭ್ಯ ಇದ್ರೆ ಇಲ್ಲಾಂದ್ರೆ 5 ಕೆಜಿ ಬಿತ್ತನೆ ಬೀಜ ಬಳಸಿ. ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರ ನಾಶಕ ಉಪಚಾರ ಮಾಡಿದ್ರೆ ಒಳ್ಳೇದು. ಮತ್ತೆ 12 ಅಂಗಳ ಸಾಲುಗಳಲ್ಲಿ, ಅಂದ್ರೆ 12 ಅಂಗಳ ಅಂದ್ರೆ 1 ಅಡಿ ಸಾಲುಗಳಲ್ಲಿ ಸಂಯುಕ್ತ ಕೂರಿಗೆಯಿಂದ ಬಿತ್ತನೆ ಮಾಡಿ. 1 ಅಡಿ ಸಾಲಲ್ಲಿ ತುಂಬಾ ಆಳಕ್ಕೆ ಹಾಕ್ಬೇಡಿ, 1 ಅಡಿ ಸಾಲಲ್ಲಿ ನೀಟಾಗಿ ಬಿತ್ತನೆ ಮಾಡಿದ್ರೆ ಸಾಕು. ಬಿತ್ತಿದ ದಿನ ಅಥವಾ ಮಾರನೇ ದಿನ ಎಕರೆಗೆ 300 ಗ್ರಾಂ ಐಸೋಪ್ರೋಟ್ರಾರ್ ಅನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡತಕ್ಕಂಥದ್ದು. ಬಿತ್ತನೆಯಾದ 15 ದಿನಗಳ ನಂತರ ಪೈರಿನಿಂದ ಪೈರಿಗೆ 4 ಅಂಗುಲ ಕಾಪಾಡಿಕೊಂಡು ತೆಳು ಮಾಡತಕ್ಕಂಥದ್ದು. ಅಂತರ ಬೇಸಾಯ ಮಾಡಬೇಕು. 12 ದಿನ ಸಾಲ ಕಂಡ ತಕ್ಷಣ ಎಡೆ ಕುಂಟೆ ರಾಗಿ ಹೊಲದಲ್ಲಿ ಇರಬೇಕು. ವಾರಕ್ಕೊಂದ್ಸರಿ ಕುಂಟೆ ಹೊಡಿಬೇಕು. ಯಾವ ಕಳೆನಾಶಕ ಬೇಡ, ಏನು ಬೇಡ. ಜಾಸ್ತಿ ನಾನು ಹೇಳಿದ 5 ಕೆಜಿ ಬಳಸಿದ್ರೆ ಏನು ಮತ್ತೆ ಸಸಿ 4 ಅಂಗುಲ ಇದು ಮಾಡೋದೇನು ಬೇಕಾಗಲ್ಲ, ಆದ್ರೂ ನೀವು ಕೈ ಮುಂದೆ ಮಾಡಿ ಹಾಕ್ತೀರಾ. ಅಂತ ಸಮಯದಲ್ಲಿ ಅಡ್ಡಲ್ಬೆ ಹೊಡೆದ್ಬಿಟ್ರೆ ಸಸಿಗಳಿಂದ ಸಸಿಗಳಿಗೆ ಅಂತರವನ್ನ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ನಾಟಿ ಮಾಡೋದಾದ್ರೆ 1 ಅಡಿ ಸಾಲಿನಲ್ಲಿ 4 ಅಂಗುಲ ಅಂತರದಲ್ಲಿ ಪ್ರತಿ ಗುಣಿಗೆ 2-3 ಪೈರು ನಾಟಿ ಮಾಡಿದ್ರೆ ಬಹಳ ಒಳ್ಳೇದು. ಆ ಸಂದರ್ಭ ಇದನ್ನ ಯಾವಾಗ ಮಾಡಬಹುದು? ಸಾಮಾನ್ಯವಾಗಿ ನಾವು ಜುಲೈನಲ್ಲಿ ಬಿತ್ತನೆ ಮಾಡಕ್ ಹೇಳ್ತೀವಿ. ಕಾರಣಾಂತರಗಳಿಂದ ಜುಲೈನಲ್ಲಿ ಮಳೆ ಬರಲಿಲ್ಲ, 1 ತಿಂಗಳು ಮುಂದಕ್ಕೆ ಹೋಯ್ತು. ಅಂತ ಸಂದರ್ಭದಲ್ಲಿ ನೀವು ಅಲ್ಪಾವಧಿ ತಳಿಗಳಿಗೆ ಹೋಗಿ ಅಂತ ಹೇಳ್ತೀವಿ. ಇಳುವರಿ ಸಾಮರ್ಥ್ಯ ಸ್ವಲ್ಪ ಕಡಿಮೆ. ಇಲ್ಲ ಸ್ವಾಮಿ, ನಾವು ಮಧ್ಯಮಾವಧಿ ತಳಿನೇ ಬೆಳಿಬೇಕು, KMR 340 ಬೆಳಿಬೇಕು, 300 ML 365 ಬೆಳಿಬೇಕು, ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೀರಾ ಅಂದ್ರೆ ಆ 1 ತಿಂಗಳಲ್ಲಿ ನೀವು ಎಲ್ಲಿ ನೀರಾವರಿ ಸೌಲಭ್ಯ ಐತೆ ಅಲ್ಲಿ ಸಸಿ ಮಡಿ ಮಾಡ್ಕೊಂಡ್ರೆ 1 ತಿಂಗಳು ಉಳಿತಾಯ ಆಗುತ್ತೆ. ಮಳೆ ಬಂದ ತಕ್ಷಣ ಅಲ್ಲಿ ನಾಟಿ ಮಾಡಿದ್ರೆ ಆ ಸಮಯವನ್ನ ನೀವು ಉಳಿಸಬಹುದು. ಶಿಫಾರಸಾದ 10, 16, 16 ಸಾರಜನಕ ರಂಜಕ ಪೊಟಾಷ್ ಒದಗಿಸುವ ರಸಗೊಬ್ಬರಗಳನ್ನ ಬಿತ್ತನೆ ಸಮಯದಲ್ಲಿ ಕೊಡ್ತಕ್ಕಂಥದ್ದು. ಉಳಿದ 10 ಕೆಜಿ ಸಾರಜನಕವನ್ನ 6 ವಾರಗಳ ನಂತರ ಅಂತರ ಬೇಸಾಯ ಮಾಡುವ ಸಮಯದಲ್ಲಿ ಮೇಲ್ಗೊಬ್ಬರವಾಗಿ ಕೊಟ್ರೆ ಅಲ್ಲಿಗೆ ಪೋಷಕಾಂಶಗಳ ಪೂರೈಕೆ ಸರಿಯಾಗುತ್ತೆ. ಎಕರೆಗೆ 5 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಮತ್ತು 4 ಕಿಲೋಗ್ರಾಂ ಬೋರಾಕ್ಸ್ ನಾನು ಈಗಾಗಲೇ ಹೇಳಿದಂಗೆ ಬಿತ್ತನೆ ಸಮಯದಲ್ಲಿ ನಾವು ಅದನ್ನ ಬಿತ್ತನೆಗೆ ಪೂರ್ವದಲ್ಲೇ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಮಾಡಿದ 12-15 ದಿನಗಳ ನಂತರ 2-3 ಬಾರಿ 10 ದಿನಗಳ ಅಂತರದಲ್ಲಿ ಅಂತರ ಬೇಸಾಯ ಮಾಡಿ ಕಳೆಗಳನ್ನು ಹತೋಟಿ ಮಾಡಬೇಕು. ಮತ್ತೊಮ್ಮೆ ಹೇಳ್ತೀನಿ, ಕುಷ್ಕಿ ಜಮೀನಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥದ್ದು ಅಂತರ ಬೇಸಾಯ. ಅಂತರ ಬೇಸಾಯ ಮಾಡೋದ್ರಿಂದ ಅನುಕೂಲಗಳನ್ನು ನಿಮಗೆ ಹೇಳೋದೇನಪ್ಪ ಅಂತಂದ್ರೆ, ಒಂದನೇದಾಗಿ ನಾವು ಕಳೆಯನ್ನು ಹತೋಟಿ ಮಾಡಲಿಕ್ಕೆ ಅಂತರ ಬೇಸಾಯ, ಭೂಮಿನಲ್ಲಿ ಗಾಳಿ ಆಡ್ಲಿಕ್ಕೆ ಅಂತರ ಬೇಸಾಯ, ಆ ಬೆಳೆಗಳ ಬುಡಕ್ಕೆ ಮಣ್ಣು ದಬ್ಬಲಿಕ್ಕೆ ಅಂತರ ಬೇಸಾಯ, ನೀರನ್ನ ಹಿಡ್ಕೊಳ್ಲಿಕ್ಕೆ ಅಂತರ ಬೇಸಾಯ, ಕಳೆಗಳನ್ನ ಭೂಮಿ ಒಳಗೆ ಸೇರಿಸಲಿಕ್ಕೆ ಅಂತರ ಬೇಸಾಯ. ಅಕಸ್ಮಾತ್ ಮಳೆ ಹೋದ್ರೆ 15-20 ದಿವಸ ಮಳೆ ಹೋದಾಗ ಭೂಮಿನಲ್ಲಿ ಕೆಪಿಲರಿ ರಂಧ್ರಗಳಿರ್ತವೆ, ಸೂರ್ಯನ ಶಾಖಕ್ಕೆ ಅದರ ಮುಖಾಂತರ ನೀರು ಆವಿಯಾಗಿ ಹೋಗ್ತಾ ಇರುತ್ತೆ. ಅದನ್ನ ತಡಿಬೇಕಂದ್ರೆ ನಾವು ಯಾವ ಕುಂಟೆ ಆಡಿಸ್ತೀವಿ, ಆ ಧೂಳು ಹೋಗಿ ಕೆಪಿಲರಿ ರಂಧ್ರಗಳ ಮೇಲೆ ಕೂತು ಆವಿಯಾಗೋದನ್ನ ಕಡಿಮೆ ಮಾಡುತ್ತೆ. ಇವತ್ತೊಣಗೆ ಬೇರೆ 3-4 ದಿವಸ ಮುಂದಕ್ಕೆ ಹೋಗುತ್ತೆ. ಅದಕ್ಕಾಗಿನ ಪುನರಾವರ್ತಿತ ಅಂತರ ಬೇಸಾಯ ಮಾಡೋದ್ರಿಂದ ಇಷ್ಟೆಲ್ಲ ಅನುಕೂಲಗಳಿದೆ. ತೆಂಡೆ ಚೆನ್ನಾಗಿ ಕಿತ್ಕೊಳ್ಳುತ್ತೆ. ಹಾಗಾಗಿ ಕಳೆನಾಶಕವನ್ನ ನಾವು ಆದಷ್ಟು ತಪ್ಪಿಸಿ ಈ ಅಂತರ ಬೇಸಾಯವನ್ನ ಪಾಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಯಾವ್ಯಾವ ಬೆಳೆ ಪದ್ಧತಿಗಳನ್ನ ರಾಗಿಯಲ್ಲಿ ಅನುಸರಿಸಬಹುದು ಅಂತೀರಿ? ಹೌದು, ರಾಗಿ ಅಂದ ತಕ್ಷಣ ನಮ್ಗೆ ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ ರಾಗಿ ಬಿತ್ತು ಕೈ ಬಿಟ್ಬಿಡ್ತೀವಿ, ಬರೀ ರಾಗಿನೇ ಬಿತ್ತಿತ್ತೀವಿ. ಹಾಗಾಗಿ ಈಗಾಗ್ಬಾರ್ದು. ಸಂದರ್ಭ ಏನ್ ಬರಬಹುದು ಅಂತಂದ್ರೆ ರಾಗಿ ಬಿತ್ತಿತ್ತೀವಿ, ನಿಮಗೆ ಗೊತ್ತಿದೆ ಅದು ತುಂತುರು ಬೇರಿನ ಬೆಳೆ, 20 ದಿನ ಮಳೆ ಕೈ ಕೊಡ್ತು ಅಂದಾಗ ಆಗ್ಲೇ ಮುಖ ಜೋಲಾಗ್ಬಿಡುತ್ತೆ, ಬಾಡ್ಬಿಡುತ್ತೆ. ಸಂದರ್ಭ ಬಂದ್ರೆ ಇನ್ನೊಂದು 5 ದಿವಸ ಮುಂದಕ್ಕೆ ಮಳೆ ಬರಲಿಲ್ಲ ಅಂದ್ರೆ ಬೆಳೆಯನ್ನೇ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ನಾವು ರಾಗಿ ಬೆಳೆ ಜೊತೆಗೆ ದ್ವಿದಳ ಧಾನ್ಯಗಳನ್ನ ಅಂತರ ಬೆಳೆ ಬೆಳೆದಾಗ ಅವು ನಮಗೆ ವಿಮಾ ಬೆಳೆಯಾಗಿ ಕೆಲಸ ಮಾಡ್ತವೆ. ತಾಯಿ ಬೇರೆ ರೀತಿಯ ತೊಗರಿ ಹಾಕಿದಾಗ ರಾಗಿನಲ್ಲಿ ತೊಗರಿ 8 ಸಾಲಿಗೆ 2 ಸಾಲು ತೊಗರಿ ಹಾಕಿದ್ರೆ 5 ಕೆಜಿ ಬಿತ್ತನೆ ಬೀಜ ರಾಗಿ ಸಾಕು. 2 ಕೆಜಿ ತೊಗರಿ ಬೀಜನ 8 ಸಾಲಿಗೆ 2 ಸಾಲು ಬಿತ್ತನೆ ಮಾಡಿಬಿಟ್ರೆ ಎಕರೆಗೆ ಅಕಸ್ಮಾತ್ ರಾಗಿ ಮತ್ತು ತೊಗರಿ ಎರಡೂ ಚೆನ್ನಾಗಿ ಬಂದ್ರೆ ಬಂಪರ್ ಬೆಳೆ. ಅನಿವಾರ್ಯ ಕಾರಣಗಳಿಂದ ರಾಗಿ ಕೈ ಕೊಟ್ರೆ ಅದ್ರಲ್ಲಿ ಹೋಗಿರೋ ನಷ್ಟವನ್ನ ನಿಮ್ಗೆ ತೊಗರಿ ತುಂಬಿಕೊಡುತ್ತೆ. ಹಾಗಾಗಿ ನಮಗೆ ಪೌಷ್ಟಿಕ ಭದ್ರತೆನೂ ಸಿಗುತ್ತೆ. ಈ ದೃಷ್ಟಿಯಿಂದ ಅಂತರ ಬೆಳೆಗಳನ್ನು ಬೆಳೆಯುವುದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಾಗಿ ಜೊತೆಗೆ 4 ಸಾಲಿಗೆ 2 ಸಾಲು ಸೋಯಾ ಅವರೆಯನ್ನು ಬಳಸಬಹುದು. 6 ಕೆಜಿ ಸೋಯಾ ಅವರೆ ಬಳಸಿದ್ರೆ ಸಾಕಾಗುತ್ತೆ. ರಾಗಿ ಜೊತೆಗೆ ಅವರೆ ಪ್ರಮುಖವಾಗಿ ನಾವೆಲ್ಲರೂ ಪಾಲಿಸ್ತಿರ್ತಕ್ಕಂಥದ್ದು. 8 ಸಾಲಿಗೆ 1 ಸಾಲು ಅವರೆಯನ್ನ ಬಳಸಬೇಕು. 2 ಕೆಜಿ ಅವರೆ ಬೀಜ ಬಿತ್ತನೆ ಮಾಡಿದ್ರೆ ಸಾಕಾಗುತ್ತೆ. ರಾಗಿ ಜೊತೆಗೆ ಅಲಸಂದೆ 8 ಸಾಲಿಗೆ 1 ಸಾಲು ಎರಡು ಕೆಜಿ ಅಲಸಂದೆ ಬೀಜ ಸಾಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇತ್ಯಾದಿ ಯಾವ್ದಾದ್ರೂ ದ್ವಿದಳ ಧಾನ್ಯಗಳು ನೀವು ಬಳಸ್ತಾ ಇದ್ರೆ ಅದನ್ನ ಬೆಳಿಬೇಕಾಗುತ್ತೆ. ಅಂತರಗಳನ್ನ ಅಥವಾ ಅಕಡಿ ಬೆಳೆಗಳನ್ನ ಬೆಳೆಯೋದು ಪ್ರಮುಖ ಆಗಿರುತ್ತೆ ಇದರಲ್ಲಿ. ಡಾಕ್ಟರ್, ಉಚ್ಚಳ್ಳ ಸೇರಿಸ್ಕೊಂಡು ಹಾಕಂತಾರಲ್ಲ ರಾಗಿ ಜೊತೆ? ಹಾಕ್ಬಹುದು ಸರ್, ಉಚ್ಚಳ್ಳು ಮತ್ತೆ ಉಚ್ಚಳ್ಳ ಜೊತೆಗೆ ಈ ಸಾಸಿವೆ ಬರುತ್ತೆ, ಸಿಡಿಗಾಳಾಗಿ ಸಾಸಿವೆ ಹಾಕ್ತಾರೆ. ಸಿಡಿಗಾಳು ಅಂದ್ರೆ ಅಲ್ಲೊಂದಲ್ಲೊಂದ್ ಬಂದಿರುತ್ತೆ, ಅದು ವರ್ಷ ಪೂರ್ತಿಗೆ ನಮಗೆ ಸಾಸಿವೆ ಒಗ್ಗರಣೆಗೆ ಆಗುತ್ತೆ. ಹಾಗಾಗಿ ಉಚ್ಚಳ್ಳು ಸಾಸಿವೆ ನವಧಾನ್ಯ ಪದ್ಧತಿ ಅಂತ ನಾವೇನಿಂದೆ ಕರಿತಿದ್ವಿ, ಎಲ್ಲಾ ನವಧಾನ್ಯಗಳನ್ನು ತಲ್ಮಾರ್ನಲ್ಲೊಂದು ಅಕಡಿಗೊಂದು ಒಂದೇ ಅಕಡಿನಲ್ಲಿ ಏಳೆಂಟು ಧಾನ್ಯಗಳನ್ನು ಮಿಶ್ರಣ ಮಾಡಿನೂ ಹಾಕ್ಲಿಕ್ಕೆ ಅವಕಾಶ ಐತೆ, ಅದನ್ನ ದಯಮಾಡಿ ಎಲ್ಲರೂ ಪಾಲಿಸಿ. ಮತ್ತೆ ಬೆಳೆ ಪರಿವರ್ತನೆ, ಯಾವ ಬೆಳೆ ಆದ ತಕ್ಷಣ ಯಾವ ಬೆಳೆ ಬೆಳಿಬೇಕು? ಮೊದಲು ಅಲಸಂದೆ ಬೆಳ್ಕೊಳ್ಳಿ, ಬೇಗ ಏಪ್ರಿಲ್ ಅಲ್ಲೇ ಮಳೆ ಬಂತು, ಅಲಸಂದೆ ಉಗ್ಗಿ ಕಲ್ಟಿವೇಟರ್ ಆಡಿಸ್ಬಿಡಿ, ಚೆನ್ನಾಗಿ ಬಂತ, ಕಾಯಿ ಕಿತ್ಕೊಳ್ಳಿ, ಹಸಿಕಾಯಿ ಮಾರಾಟ ಮಾಡ್ಕೊಳ್ಳಿ, ದುಡ್ಡು ಬರುತ್ತೆ. ಇಲ್ಲ ಬೇಗ ಬಿತ್ತನೆ ಮಾಡಿದ್ರ ತಳ್ಳಿ ಕಿತ್ಕೊಳ್ಳಿ, ಇಲ್ಲ ಅಕಸ್ಮಾತ್ ಮಳೆ ಹೋಯ್ತಾ ಅದನ್ನ ಭೂಮಿ ಒಳಗೆ ಸೇರ್ಸಂಗಿದ್ರೆ ಭೂಮಿ ಒಳಗೆ ಸೇರಿಸಿ ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಇಲ್ಲ ಹಸು ಇದೆಯಾ ಕಿತ್ಕೊಂಡು ಮನೆಗೆ ಹುಲ್ಲಿಗೆ ಹಾಕೊಳ್ಳಿ, ಹಸುವಿನ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ, ಸಾರ್ವಜನಿಕ ಸ್ಥಿರೀಕರಣ ಆಗುತ್ತೆ. ಹಾಗಾಗಿ ಅಲಸಂದೆ ಬೆಳೆಯೋದ್ರಿಂದ ಬಹಳ ಪ್ರಮುಖ ಆಗುತ್ತೆ. ನಂತರ ಅದನ್ನ ಕಟಾವು ಮಾಡಿಕೊಂಡು ನಿಮ್ಮ ಈ ಒಂದು ಮುಂಗಾರಿಗೆ ತೊಂದರೆ ಆಗದಂಗೆ ಆ ಸಂದರ್ಭಕ್ಕೆ ಇದನ್ನ ಮುಗಿಸ್ಬಿಡ್ಬೇಕು. ಮುಂಗಾರಿಗೆ ರಾಗಿ ಬೆಳೆಯನ್ನ ನೀವು ಬಿತ್ತನೆ ಮಾಡ್ಕೋಬಹುದು ಜುಲೈ ಆಗಸ್ಟ್ ನಲ್ಲಿ. ಎಳ್ಳನ್ನ ಮೊದಲು ಬೆಳ್ಕೊಂಡು ಎಳ್ಳಾದ ತಕ್ಷಣ ರಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ರಾಗಿನ ಮೊದಲು ಬೆಳೆದು ರಾಗಿ ಆದ ತಕ್ಷಣ ಶೇಂಗಾ ಬೆಳೆಯಲಿಕ್ಕೆ ಅವಕಾಶ ಇದೆ. ಆಲೂಗೆಡ್ಡೆನ ಮಾಸನ ಭಾಗದಲ್ಲಿ ಏನ್ ಬೆಳಿತೀವಿ, ಆಲೂಗೆಡ್ಡೆ ಬೆಳೆದ ನಂತರ ನಮಗೆ ರಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ. ನಾನು ಈಗಾಗಲೇ ಹೇಳಿದಂಗೆ ಆಲೂಗೆಡ್ಡೆ ಬೆಳೆದ ನಂತರ ದೀರ್ಘಾವಧಿ ತಳಿಗಳಿಗೆ ಹೋಗ್ಬೇಡಿ, ಮಧ್ಯಮಾವಧಿ ತಳಿ ಸ್ವಲ್ಪ ಬೇಗ ಬಿತ್ತನೆ ಮಾಡಿದ್ರೆ ಆಲೂಗೆಡ್ಡೆ ಬೆಳಿಬಹುದು, ಇಲ್ಲಾಂದ್ರೆ ಅಲ್ಪಾವಧಿ ತಳಿ KMR 204 ಇಂಡಾಫ್ 45 48 ಇಂಡಾಫ್ 9 ಈ ತಳಿಗಳನ್ನ ನೀವು ಬಳಸ್ಕೋಬೇಕು. ರಾಗಿ ಆದ ತಕ್ಷಣ ಕಡ್ಲೆ, ಕಪ್ಪು ಮಣ್ಣಲ್ಲಿ ಆಗ್ತಿರಲ್ಲ ಕೆರೆ ಅಚ್ಚುಕಟ್ಟಲ್ಲಿ, ಆತರ ಕಡ್ಲೆಯನ್ನು ಬೆಳಿಲಿಕ್ಕೂ ಸಹ ಅವಕಾಶ ಇದೆ. ಸಸ್ಯ ಸಂರಕ್ಷಣೆ, ಸಸ್ಯ ಸಂರಕ್ಷಣೆ ನಾನು ಈಗಾಗಲೇ ಹೇಳಿದಂಗೆ ರಾಗಿ ತಿಂದವನು ನಿರೋಗಿ ಅಂತ ನಾವೇನ್ ಹೇಳ್ತೀವಿ, ರಾಗಿನೂ ಸಹ ನಿರೋಗಿನೆ, ಅದಕ್ಕೂ ಸಹ ಯಾವ ಕಾಯಿಲೆ ರುಜಿನ ಅಂತ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಬರಲ್ಲ. ಆದ್ರೂ ಸಹ ನಾ ಈಗಾಗಲೇ ಹೇಳಿದೆ ಬೆಂಕಿ ರೋಗ ಬರ್ತಕ್ಕಂಥದ್ದಿದೆ, ಕತ್ತು ಬೆಂಕಿ ರೋಗ ಅಂತ ಹೇಳ್ತೀವಿ. ಈ ರೋಗಗಳೇನಾದ್ರೂ ಬಂದಾಗ ಅದಕ್ಕೆ ನಿರೋಧಕ ತಳಿಗಳಿದೆ, ನಾನು ಈಗಾಗಲೇ ಹೇಳಿದಂಗೆ ಆ ನಿರೋಧಕ ತಳಿಗಳನ್ನ ಬಳಸಿ. ಕಾಂಡ ಕೊರಕ ಬಂದ್ರೆ ಕ್ಲೋರೋಫೈರಿಫಾಸ್ 2 ml ಹಾಕೊಂಡು ಸಿಂಪಡಣೆ ಮಾಡಿ, ಸಸ್ಯ ಏನಿದ್ರೆ ಡೈಮಿಥಯೋಟ್ 1.7 ml 1 ಲೀಟರ್ ಹಾಕೊಂಡು, ಎನೆ ಗೂಡು ಮಾರುವ ಹುಳ ಇದ್ರೆ ಮೆಲಾಥಿಯಾನ್ ಡಸ್ಟ್ ನ 8-10 kg ಎಕರೆಗೆ ಪುಡಿನ ಅದರ ಮೇಲೆ ಸಿಂಪಡಣೆ ಮಾಡಿದ್ರೆ ಸಾಕು, ಅದು ಹತೋಟಿ ಆಗುತ್ತೆ. ಬೆಂಕಿ ರೋಗ ಇದ್ರೆ ಕಾರ್ಬನ್ ಡೈಜಿಂಗ್ ಬೀಜೋಪಚಾರ 2 g/kg ಅಥವಾ ನಿರೋಧಕ ತಳಿಗಳನ್ನ ನಾವು ಬಳಸ್ಕೋಬಹುದಾಗಿದೆ. ಕಟಾವು ಮತ್ತೆ ಒಕ್ಕಣೆ, ಕಟಾವು ಒಕ್ಕಣೆ ಏನಪ್ಪಾ ಅಂದ್ರೆ ಇದನ್ನ ಕೈಗೆ ಬಂದಿದ್ ಬಾಯಿಗೆ ಬರಲಿಲ್ಲ ಅಂತೀವಿ, ಕರೆಕ್ಟ್ ಆಗಿ ನೋಡ್ಕೊಂಡು ಕರೆಕ್ಟ್ ಸರಿಯಾದ ಟೈಮ್ಗೆ ನಾವು ಕಟಾವು ಮಾಡ್ಕೋಬೇಕಾಗುತ್ತೆ. ನಾವು ಮುನ್ಸೂಚನೆ, ಮಳೆಯ ಮುನ್ಸೂಚನೆಯನ್ನು ಸಹ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಮಳೆ ಮುನ್ಸೂಚನೆ ಏನಪ್ಪ, ಮಳೆ ಬರುತ್ತೆ ಇನ್ನು ಒಂದು ವಾರ ಬಿಡೋದಿಲ್ಲ, ಜಡಿ ಹಿಡಿತೆ ಅಂತ ಸಂದರ್ಭ ಇದ್ದಾಗ ನಿಮ್ ಬೆಳೆ ಕಟಾವಿಗೆ ಬಂದಿದ್ರೆ ಬೇಗ ಕಟಾವು ಮಾಡೋದು ಒಳ್ಳೇದು, ಇಲ್ಲ ಅದೆಲ್ಲ ಮುಗಿದು ಹೋಗೋ ತಕ್ಕ ವೆಯ್ಟ್ ಮಾಡೋದು ಒಳ್ಳೇದು, ಇಲ್ಲ ಅಂದ್ರೆ ಕಾಳೆಲ್ಲ ಕಪ್ಪಗಾಗುತ್ತೆ. ಹಾಗಾಗಿ ಅದನ್ನ ನೋಡ್ಕೊಂಡು ಕಟಾವು ಮಾಡಬೇಕು. ತೆನೆ ಸಂಪೂರ್ಣವಾಗಿ ಬಲಿತ ನಂತರ ನಾವು ಕುಡುಗೋಲಿನಿಂದ ಬರೀ ತೆನೆನಾದ್ರೂ ಕಟ್ ಮಾಡ್ಕೋಬಹುದು, ಇಲ್ಲ ಬುಡಕ್ಕೆ ಕಟ್ ಮಾಡೋದು ಬಹಳ ಒಳ್ಳೇದು. ಇತ್ತೀಚಿನ ದಿನಗಳಲ್ಲಿ ಆಳು ಕಾಳಿನ ಕೊರತೆ ಜಾಸ್ತಿ ಇರೋದ್ರಿಂದ ಯಾಂತ್ರೀಕೃತವಾಗಿನೂ ಸಹ ಕಟ್ ಮಾಡಿಬಿಟ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಕಾಳುಗಳನ್ನೇ ಬರುತ್ತೆ. ಅದನ್ನ ಚೆನ್ನಾಗಿ ಕಣದಲ್ಲಿ ಒಣಗಿಸ್ಬಿಟ್ಟು ನೀವು 10%ಗೆ ನಾವು ತೇವಾಂಶವನ್ನ ಇಳಿಸಿಬಿಟ್ಟು ಚೆನ್ನಾಗಿ ಒಣಗಿಸಿ ಶೇಖರಣೆ ಮಾಡತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದ್ರ ಜೊತೆಗೆ ನಾನು ನಿಮಗೆ ಒಂದನ್ನ ಹೇಳದನ್ನ ಮರ್ತೆ, ಏನ್ರಲ್ಲಪ್ಪ ಅಂದ್ರೆ ತಳಿಗಳ ಬಗ್ಗೆ. ಸಾಮಾನ್ಯವಾಗಿ ರೈತರು ಸರ್ ನೀವೇನ್ ಸರ್ ಅಲ್ಪಾವಧಿ ತಳಿ, ದೀರ್ಘಾವಧಿ ತಳಿ, ಮಧ್ಯಮಾವಧಿ ತಳಿ ಎಲ್ಲಾ ತಳಿಗಳನ್ನ ಒಂದ್ ದೊಡ್ಡ ಲಿಸ್ಟೇ ಕೊಟ್ಬಿಟ್ರಿ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇವೆಲ್ಲ ಲಭ್ಯ ಇರ್ತಾವ ಸರ್, ಸಮಯಕ್ಕೆ ಸರಿಯಕ್ಕೆ ಅಂತ ಪ್ರಶ್ನೆ ಕೇಳ್ತೀರಾ ನೀವು ನಮ್ಗೆ? ನಾವು ಅವರಿಗೆ ದ್ವೈಮಾಸಿಕ ಕಾರ್ಯಾಗಾರದಲ್ಲಿ ಯಾವ್ದನ್ನ ದಾಸ್ತಾನು ಮಾಡಬೇಕು ಅಂತ ಹೇಳಿರ್ತೀವಿ, ಆದ್ರೆ ಅವ್ರಿಗೆ ಯಾವ್ದು ದಾಸ್ತಾನು ಇರುತ್ತೆ ಅದನ್ನ ಒಂದ್ 2-3 ತಳಿಗಳನ್ನ ದಾಸ್ತಾನು ಮಾಡಿರ್ತಾರೆ. ಹಾಗಂದ್ಬಿಟ್ಟು ಉಳಿದ ತಳಿಗಳು ನಿಮಗೆ ಲಭ್ಯ ಇಲ್ಲ ಅಂತ ಇಲ್ಲ, ನಾನು ಯಾವ್ದು KMR 340 ಬಿಳಿ ರಾಗಿ ತಳಿ ನಿಮ್ಗೆ ವಿಶೇಷವಾಗಿದೆ ಅಂತ ಅನ್ಕೊಂತೀನಿ. ಅಂತ ಸಂದರ್ಭದಲ್ಲಿ ನೀವು ಅದನ್ನು GKVK ಅಥವಾ VC ಫಾರಂ ಮಂಡ್ಯ, ನಾನು ಹೇಳಿದಂತೆ ಎಲ್ಲಾ ತಳಿಗಳು ವರ್ಷದ ಎಲ್ಲಾ ಕಾಲದಲ್ಲಿ ಲಭ್ಯ ಇರ್ತವೆ. ಒಂದು ಪ್ಯಾಕೆಟ್ ತಂದು ಯಾರಾದ್ರೂ ಬಿತ್ತನೆ ಬೀಜ ತಂದು ಹಾಕೊಂಡ್ರೆ 10 ಕ್ವಿಂಟಲ್ 15 ಕ್ವಿಂಟಲ್ ಬೆಳ್ಕೊಂತೀರ, ನಿಮ್ಮ ಹೋಬಳಿಗೆಲ್ಲ ಮುಂದಿನ ವರ್ಷ ಹಂಚಬಹುದು. ಹಾಗಾಗಿ ಈ ಒಂದು ಕಂಪ್ಲೇಂಟ್ ಅನ್ನ ಹೇಳೋದ್ರಿಂದ ಏನು ಅನುಕೂಲ ಇಲ್ಲ, ಇದನ್ನ ನೀವು ವ್ಯವಸ್ಥೆ ನೀವೇ ಮಾಡ್ಕೋಬಹುದು ಅನ್ನೋದನ್ನ ನನ್ನ ಮನವಿ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ? 9486 ಇನ್ನೊಮ್ಮೆ 9486 ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಸರ್ 9480372 56 ಒಳ್ಳೆಯದು ಡಾಕ್ಟರ್ ಜಯರಾಮಯ್ಯನವರ, ಇದುವರೆಗೂ ರಾಗಿಯ ವೈಜ್ಞಾನಿಕ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ.